ಕ್ಕಾಗಿ ಇರುವಂತಹ ಒಂದು ಸಂಸ್ಥೆ. ಸೊ ಇದು ಸರ್ಕಾರದ ಒಂದು ಭಾಗವಾಗಿರುತ್ತದೆ, ರಾಷ್ಟ್ರಮಟ್ಟದ ಸಂಸ್ಥೆ, ರಾಷ್ಟ್ರಮಟ್ಟದ ಅನಿಮಲ್ ವೆಲ್ಫೇರ್ ಬೋರ್ಡ್ ಅಂತ ಹೇಳಿದ್ರೆ ರಾಷ್ಟ್ರಮಟ್ಟದ ಸಂಸ್ಥೆ. ಈ ಸಂಸ್ಥೆ ಇಡೀ ಪ್ರಾಣಿಗಳ ಒಂದು ಯೋಗಕ್ಷೇಮ ಮತ್ತೆ ಅದ್ರ ಮೇಲೆ ಆಗುವಂತಹ ದೌರ್ಜನ್ಯಗಳನ್ನ ತಡೆಗಟ್ಟುವುದು, ಇದ್ರ ಮೇಲೆ ಕ್ರಮ ವಹಿಸುವಂತ ಒಂದು ಸಂಸ್ಥೆ ಆಗಿರುತ್ತೆ. ನಮ್ಮ ದೇಶದಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಒಂದು ಪ್ರಾಣಿನ ತಾವು ಸಾಕಿದ್ರೆ ಅದು ನನ್ನ ಸ್ವತ್ತು, ನಾನು ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ಒಂದು ಭಾವನೆ ಜನರಲ್ಲಿದೆ. ಸೊ ಇದು ಒಂದು ತಪ್ಪು, ಯಾಕೆಂತ ಹೇಳಿದ್ರೆ ಪ್ರಾಣಿ ನಿಮ್ಮದು ಇರಬಹುದು, ಆದ್ರೆ ಅದರ ಮೇಲೆ ದೌರ್ಜನ್ಯ ನಡೆಸಲಿಕ್ಕೆ ನಿಮಗೆ ಹಕ್ಕಿಲ್ಲ. ಪ್ರಾಣಿಯ ಹಕ್ಕು ನಿಮ್ಮ ಮೇಲೆ ಇರಬಹುದು, ಅದನ್ನ ಬಿಡಬೇಕಾಗುತ್ತೆ. ಯಾವ್ದೆಲ್ಲ ಈ ಇದು ಅಂತ ಹೇಳಿದ್ರೆ, ನಾವು ಇದನ್ನ ಐದು ಮುಖ್ಯ ಒಂದು ವಿಂಗಡಣೆ ಮಾಡ್ಕೋಬಹುದು. ಅಂದ್ರೆ ಪ್ರಾಣಿ ಕಲ್ಯಾಣ, ಪ್ರಾಣಿ ಕಲ್ಯಾಣದಲ್ಲಿ ಒಂದು ಹಂಗರ್ ಅಂಡ್ ಥರ್ಸ್ಟ್, ಅಂದ್ರೆ ನೀವು ಆಹಾರ ಕೊಡದೆ ಮತ್ತೆ ನೀರು ಕೊಡದೆ ಇಟ್ಟರೇನು ಅದು ದೌರ್ಜನ್ಯ ಆಗುತ್ತೆ ಪ್ರಾಣಿಗಳನ್ನ ಸಾಕದ ಮೇಲೆ. ಅಂದ್ರೆ ಯಾವುದೇ ಒಂದು ಪ್ರಾಣಿ ಇರಬಹುದು, ನೀವು ಅದನ್ನ ಕಟಾಕ್ ಬಿಡೋದು, ಅದಕ್ಕೆ ಏನು ಕೊಡಲ್ಲ, ಇದು ಒಂದು ದೌರ್ಜನ್ಯನೆ. ಹಾಗೆ ಅದಕ್ಕೆ ನೋವು ಉಂಟು ಮಾಡುವುದು, ಅದು ಹೊಡೆಯೋದಿರ್ಬೋದು, ಬಡಿಯೋದಿರ್ಬೋದು, ತಿವಿಯೋದಿರ್ಬೋದು, ಅವೆಲ್ಲ ನೋಡಿರ್ಬೋದು. ದೊಣ್ಣೆ ತಗೊಂಡು ತಿವಿತಾರೆ, ದೊಣ್ಣೆ ತಗೊಂಡು ಹೊಡಿತಾರೆ. ಅಂದ್ರೆ ಯಾವುದೇ ಒಂದು ಪ್ರಾಣಿ, ಅದು ನಾಯಿ ಇರ್ಬೋದು, ಹಸು ಇರ್ಬೋದು, ಕುದುರೆ ಇರ್ಬೋದು, ಪ್ರಾಣಿಗಳಿಗೆ ನೋವಾಗಬಾರದು, ಅದಕ್ಕೆ ಗಾಯ ಆಗಬಾರದು. ಅದಕ್ಕೆ ಕೆಲವು ಜನ ಬಿಸಿನೀರು ಹಾಕ್ಬಿಡೋದು, ಕೆಲವು ಜನ ಎಣ್ಣೆ ಸುರಿಯೋದು, ಇದೆಲ್ಲ ಮಾಡ್ತಾರೆ. ಅಂದ್ರೆ ನಾವು ಯಾವುದೇ ಒಂದು ಮಾಡಿದ್ರು ಕಾನೂನಿನಲ್ಲಿ ಇದಕ್ಕೆ ಶಿಕ್ಷೆ ಆಗುವಂತ ಅವಕಾಶ ಇದೆ. ಹಾಗೆ ನೀವು ಪ್ರಾಣಿಗಳನ್ನ ಸಾಕಿದಾಗ ಫಿಯರ್ ಅಂದ್ರೆ ನಾವು ಅದಕ್ಕೆ ಬೆದರಿಸಬಾರದು, ಪ್ರಾಣಿಗಳಿಗೆ ಬೆದರಿಸಿದ್ರು ನಿಮಗೆ ಶಿಕ್ಷೆ ಆಗ್ಬಹುದು, ಅದು ತಪ್ಪೆ. ಅಂದ್ರೆ ಅದಕ್ಕೆ ಸ್ಟ್ರೆಸ್ ಉಂಟಾಗಬಾರದು, ಅದಕ್ಕೆ ಬೆದರಿಸಬಾರದು, ಅದಕ್ಕೆ ಭಯ ಆಗಬಾರದು. ಹಾಗೆ ಅದರ ಬಿಹೇವಿಯರ್ ಅಂದ್ರೆ ಅದು ನಾರ್ಮಲ್ ಆಗಿ ಊಟ ತಿಂಡಿ ಮಾಡ್ಕೊಂಡು ಮಲಗಲಿಕ್ಕೆ ಕೊಡುವಂತ ನೀವು ಒಂದು ಅವಕಾಶ ಕೊಡಬೇಕೇ ವಿನ ಅದಕ್ಕೆ ಏನಾದರೂ ತೊಂದರೆ ಕೊಟ್ಟರೆ ನಿಮಗೆ ಕಾನೂನಿನಲ್ಲಿ ಶಿಕ್ಷೆ ಆಗಬಹುದು ಅಂತ ಹೇಳೋದು ಎಷ್ಟೊಂದು ಜನಕ್ಕೆ ಗೊತ್ತಿರೋದಿಲ್ಲ. ಇದರ ಅವೇರ್ನೆಸ್ ಅಂದ್ರೆ ಇದನ್ನ ಜನರಿಗೆ ತಿಳಿಸುವಂತ ಮುಖ್ಯ ಕಾರ್ಯಕ್ರಮನೇ ಈ ಒಂದು 15 ದಿನದ ಕಾರ್ಯಕ್ರಮ. ಈಗ ಡಾಕ್ಟರ್ ತಿಮ್ಮಯ್ಯ ಅವರೇ, ಒಂದು ಅಂಶ ಬರುತ್ತೆ ಇಲ್ಲಿ. ಸಾಧಾರಣವಾಗಿ ಈಗ ಹೋರಿಗಳನ್ನು ಕಸಿ ಮಾಡಿಸ್ತೀವಿ, ಅದು ಕೂಡ ಒಂದು ರೀತಿ ನೋವನ್ನು ಉಂಟು ಮಾಡುತ್ತೆ. ಜೊತೆಗೆ ಕೆಲವು ಸಂದರ್ಭದಲ್ಲಿ ಹಸುಗಳನ್ನು ಸಾಕುವಾಗ ಕೊಂಬುಗಳನ್ನು ಸುಡ್ತೀವಿ, ಅವು ಕೂಡ ಇದರ ಅಡಿಯಲ್ಲಿ ಬರ್ತಾವೋ ಹೇಗೆ ಅಂತೀರಿ? ನೋಡಿ, ಯಾವುದೇ ಒಂದು ಈ ತರ ತಾವು ಹೇಳಿದಾಗೆ ಕಸಿ ಮಾಡುವುದಾಗ್ಲಿ ಕೊಂಬು ಸುಡುವುದಾಗ್ಲಿ ಇದೆಲ್ಲ ಸರ್ಜಿಕಲ್ ಪ್ರೊಸೀಜರ್ಸ್, ಮತ್ತೆ ಗೊರ್ಸಿಗೆ ಲಾಳವನ್ನು ಕಟ್ಟೋದು, ಹೌದು, ಇದೆಲ್ಲ ಸರ್ಜಿಕಲ್ ಪ್ರೊಸೀಜರ್ಸ್ ಆಗಿರೋದ್ರಿಂದ ವೆಟರ್ನರಿ ಆಸ್ಪೆಕ್ಟ್ ಅಲ್ಲಿ ಅಂದ್ರೆ ಪಶು ವೈದ್ಯಕೀಯ ಸೇವೆಯ ಅಡಿಯಲ್ಲಿ ಬರುವಂತ ಕೆಲವು ಕೆಲಸಗಳನ್ನ ಪಶುವೈದ್ಯರು ಹೇಗೆ ಅದಕ್ಕೆ ನೋವು ಕಡಿಮೆ ರೀತಿಯಲ್ಲಿ ಮಾಡಬಹುದು ಅಂತ ಹೇಳಿ ಅವ್ರಿಗೆ ಗೊತ್ತಿರ್ತದೆ. ಇಲ್ಲಿ ನಾನು ಏನು ಇಷ್ಟಪಡ್ಲಿಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ತಾವು ಹೇಳಿದ್ದು ನಿಜ, ಕೆಲವು ಜನ ಏನ್ ಮಾಡ್ತಾರೆ ಹಳ್ಳಿಗಳಲ್ಲಿ ಕಸಿ ಮಾಡೋದನ್ನ ಕಸಿ ಮಾಡೋ ರೀತಿಯಲ್ಲಿ ನುರಿತ ತಜ್ಞ ವೈದ್ಯರ ಹತ್ರನೇ ಮಾಡಿಸಬೇಕು, ಪಶು ಆಸ್ಪತ್ರೆಗೆ ಹೋಗಿ ಮಾಡಿಸಲ್ಲ. ಅವ್ರೇನ್ ಮಾಡ್ತಾರೆ, ಕೆಲವು ಹಳ್ಳಿಗಳಲ್ಲಿ ಈಗಲೂ ಆ ಸಿಸ್ಟಮ್ ಇದೆ, ಒಂದು ದೊಣ್ಣೆ ಅಥವಾ ಕಲ್ಲಲ್ಲಿ ಇಟ್ಬಿಟ್ಟು ಅದರ ಬೀಜಗಳನ್ನ ಜಜ್ಜಿಬಿಡೋದು ಎಲ್ಲ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಇದು ಪ್ರಾಣಿ ಕಲ್ಯಾಣ ನಿಯಮದಡಿ ತಪ್ಪಾಗುತ್ತೆ. ಆದರೆ ನುರಿತ ತಜ್ಞ ವೈದ್ಯರು ಏನ್ ಮಾಡ್ತಾರೋ ಅದಕ್ಕೆ ಅವಕಾಶ ಖಂಡಿತ ಇದೆ. ಕೊಂಬು ಸುಡುವಂತದ್ದಾಗಬಹುದು, ಬೀಜ ಹೊಡಿಸುವಂತದ್ದಾಗಬಹುದು, ಲಾಳ ಕಟ್ಟಿಸುವಂತದ್ದು ಮೊದಲಿತ್ತು. ಹೌದು, ಅಂದ್ರೆ ಇದರಲ್ಲಿ ಕಲ್ಯಾಣನೂ ಬರುತ್ತೆ, ರೈತರ ಹಿತಾಸಕ್ತಿನೂ ಬರುತ್ತೆ, ಆದರೆ ನಾವು ಮಾಡುವ ರೀತಿ ನೋಡ್ಬೇಕಾಗುತ್ತೆ. ಅಹಿಂಸಾತ್ಮಕವಾಗಿ ಮಾಡಬೇಕು. ನೋಡಿ, ಇದೇ ನೀವು ತಾವು ಅಹಿಂಸಾತ್ಮಕ ಅಂತ ಹೇಳಿದ್ರೆ ನನಗೆ ಮಹಾತ್ಮ ಗಾಂಧೀಜಿಯವರ ಒಂದು ಮಾತು ನೆನಪಾಯ್ತು. ಏನ್ ಹೇಳ್ತಾರೆ ಮಹಾತ್ಮ ಗಾಂಧೀಜಿಯವರು, ಆವಾಗ್ಲೇ ಹೇಳಿದ್ರು, ಎ ನೇಷನ್ಸ್ ಪ್ರೋಗ್ರೆಸ್ ಇಸ್ ಜಡ್ಜ್ಡ್ ಬೈ ಹೌ ಇಟ್ ಟ್ರೀಟ್ಸ್ ದ ಅನಿಮಲ್ಸ್ ಅಂತ ಹೇಳ್ತಾರೆ. ಅಂದ್ರೆ ನಾವು ಹೇಳ್ತೀವಲ್ಲ ಮುಂದುವರೆದ ರಾಷ್ಟ್ರ, ಮುಂದುವರೆದ ರಾಷ್ಟ್ರ ಅಂತ, ತಾವು ಬರೇ ಮುಂದುವರೆದ ರಾಷ್ಟ್ರನ ಡಾಲರ್ ರಿಸರ್ವ್ ಅಲ್ಲೋ ಗೋಲ್ಡ್ ರಿಸರ್ವ್ ಅಲ್ಲೋ ಅಳಿಲಿಕ್ಕಾಗಲ್ಲ. ತಾವು ಎಷ್ಟೇ ಮುಂದುವರಿರಿ, ನೀವು ನಿಮ್ಮ ಪ್ರಾಣಿಗಳನ್ನ ಹೇಗೆ ನಡೆಸ್ಕೋತಿರೋ ನಿಮ್ಮ ದೇಶದಲ್ಲಿ, ಅದ್ರ ಮೇಲೆ ನಾವು ನಿಮ್ಮನ್ನ ಮುಂದುವರೆದ ರಾಷ್ಟ್ರ ಅಂತ ಕೇಳ್ತೀವಿ ಅಂತ ಹೇಳ್ತಾರೆ. ಅದರಲ್ಲಿ ನಾವು ಸ್ವಲ್ಪ ಎಚ್ಚೆತ್ತುಕೊಳ್ಬೇಕಾಗತ್ತೆ. ನಮ್ಮ ದೇಶದಲ್ಲಿ ಪ್ರಾಣಿ ಕಲ್ಯಾಣ ನಿಯಮ ಇದಕ್ಕಾಗಿ ಬಹಳ ಅಗತ್ಯತೆ ಕಾಣಿಸ್ತಾ ಇದೆ. ಈಗ ನಾವು ಸಾಧಾರಣವಾಗಿ ಸಾಕು ಪ್ರಾಣಿಗಳನ್ನ ಮಾಂಸದ ಉದ್ದೇಶಕ್ಕಾಗಿ ಸಾಕಾಣಿಕೆ ಮಾಡ್ತೀವಿ, ಆಮೇಲೆ ನಾವು ವಧೆ ಮಾಡಬೇಕಾಗತ್ತೆ ಮಾಂಸಕ್ಕೋಸ್ಕರ. ಈ ಪ್ರಾಣಿಗಳನ್ನು ವಧೆ ಮಾಡುವಾಗ ಏನು ನಿಯಮಗಳನ್ನು ಅನುಸರಿಸಬೇಕಾಗತ್ತೆ ಅಂತೀರಿ? ಪ್ರಾಣಿಗಳನ್ನು ಸಾಕುವುದು ಮನುಷ್ಯನ ಒಂದು ಕಸುಬು. ಅದನ್ನ ಮಾಂಸಕ್ಕಾಗಿ ಸಾಕುವಂತ ಪ್ರಾಣಿಗಳು ಹಲವಾರು ಇದೆ. ಆಡಿರ್ಬೋದು, ಕುರಿ ಇರ್ಬೋದು, ಹಂದಿ ಇರ್ಬೋದು, ಕೋಳಿ ಇರ್ಬೋದು, ಎಲ್ಲದನ್ನ ನಾವು ಮಾಂಸಕ್ಕಾಗಿ ಸಾಕ್ತೀವಿ ನಿಜ. ಆದ್ರೆ ಅದನ್ನ ವಧೆ ಮಾಡುವಾಗ ಸಾಗಿಸ್ಬೇಕಾದ್ರೆ ಬಹಳಷ್ಟು ಕಾನೂನುಗಳನ್ನ ಅನುಸರಿಸಬೇಕಾಗುತ್ತೆ. ಸೊ ಇಂಥ ದೃಷ್ಟಿಯಲ್ಲಿ ನಾವು ಅದಕ್ಕೆ ಹಿಂಸೆ ಕೊಟ್ಟು ಸಾಯಿಸುವಂಥದ್ದು ಮಾಡಿದ್ರೆ ಖಂಡಿತ ಕಾನೂನು ನಡೆಯೋದು ದೊಡ್ಡ ಒಂದು ಅಪರಾಧ ಆಗುತ್ತೆ. ಪ್ರಾಣಿ ಕಲ್ಯಾಣ ಕಾಯ್ದೆಯಡಿ ಇದನ್ನ ಜಾನುವಾರು ಸಾಗಾಣಿಕೆ ಕಾಯ್ದೆ 2006 ಅಂತ ಮಾಡಿದ್ದಾರೆ. ಪ್ರಾಣಿಗಳಿಗೆ ನಾವು ಯಾವುದೇ ಒಂದು ತೊಂದರೆ ಕೊಡದಾಗಿ ಸಾಗಿಸ್ಬೇಕು. ಈಗ ನೋಡಿ, ನೀವು ಮಾಂಸಕ್ಕೆ ಅಂತ ಸಾಕಿರ್ತೀರಿ ಕುರಿ ಆಡನ, ಎಷ್ಟು ಕುರಿನಾದ್ರೂ ಒಂದು ಲಾರಿಯೊಳಗೆ ತುಂಬಿಕೊಂಡು ಹೋಗ್ಬೋದಾ? ಇಲ್ಲ. ಅಂದ್ರೆ ಈಗ ನೀವು ಹಸು ಸಾಕಿರ್ತೀರಿ, ಹಸುಗಳನ್ನ ನೀವು ರೈತರು ಮಾರಾಟಕ್ಕೆ ತಗೊಂಡೋಗ್ತಾರೆ, ಎಷ್ಟು ಬೇಕಾದ್ರೂ ಹಸುನ ಒಂದು ಲಾರಿಯೊಳಗೆ ತುಂಬಿಕೊಂಡು ಹೋಗ್ಬೋದಾ? ಇಲ್ಲ. ಅಂದ್ರೆ ಒಂದು ಹಸುನ ಸಾಗಿಸ್ಬೇಕಾದ್ರೆ 6 ಅಡಿ 3 ಅಡಿ ಜಾಗ ಒಂದು ಹಸು ಇರಬೇಕು. 6 ಅಡಿ 3 ಅಡಿ ಅಂದ್ರೆ ನೀವು ಒಂದು 18 ಚದರ ಅಡಿಯ ಒಂದು ಜಾಗನ ಅಳತೆ ಮಾಡಿ ಅದೇ ವಿಸ್ತೀರ್ಣದಲ್ಲಿ ನೀವು ಆ ಲಾರಿಯಲ್ಲಿ ಸಾಗಿಸ್ಬೇಕೇ ವಿನ ಒಂದು ಲಾರಿಯಲ್ಲಿ 20-30 ಹಸುನ ಅಥವಾ ಎತ್ತುಗಳನ್ನ ಸಾಗಿಸಿದ್ರೆ ಅದು ಖಂಡಿತ ತಪ್ಪು ಆಗುತ್ತೆ. ಸಾಗಾಣಿಕೆ ನಿಯಮದಲ್ಲಿ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಆಡು ಕುರಿಗೆ ಆದ್ರೆ ಅದು 4.5 square feet ಅಂತ ಹೇಳ್ತೀವಿ, ಒಂದು ಆಡು ಅಥವಾ ಕುರಿಗೆ 4.5 ಅಡಿ, ಹಾಗೆ ಚದರಡಿ, ಹಾ ಚದರ ಅಡಿ. ಹಾಗೆ ಹಂದಿಗೆ ಆದ್ರೆ ಅದರಲ್ಲೂ ಅಷ್ಟೇ, 4-4.5 ಚದರ ಅಡಿ ಅಂತ ಹೇಳ್ತೀವಿ. ಅಂದ್ರೆ ನಾವು ಇದನ್ನ ಓವರ್ ಕ್ರೌಡಿಂಗ್ ಮಾಡಿದಾಗ, ತುಂಬಾ ಒಂದು ಲಾರಿಯಲ್ಲಿ ನಮಗೆ ಸಾಗಾಣಿಕೆ ವೆಚ್ಚ ಕಮ್ಮಿ ಆಗ್ಲಿ ಅಂತ ಹೇಳಿ ಜಾಸ್ತಿ ಮಾಡಿದಾಗ ಉಸಿರಾಟ ತೊಂದರೆ ಆಗಿ ಅದು ಸಾಯ್ಲಿಕ್ಕೂ ಇಲ್ಲ ಅಥವಾ ಬದುಕಲಿಕ್ಕಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಅದು ವದಾಗಾರಕ್ಕೆ ತಲುಪುತ್ತದೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಖಂಡಿತ ಅವರಿಗೆ ಶಿಕ್ಷೆ ಅನುಭವಿಸಲಿಕ್ಕೆ ಕಾನೂನಿನಡಿ ಅವಕಾಶ ಇದೆ. ಒಂದು ಕಾಯ್ದೆ ಇದೆ, ಜಾನುವಾರು ಸಾಗಾಣಿಕೆ ಕಾಯ್ದೆ 2006 ಅಂತ ಇದೆ. ಸಾಗಾಣಿಕೆ ನಾವು ಪರವಾನಿಗೆ ಪಡಿಬೇಕು ಫಸ್ಟ್. ನೀವು ಯಾವುದೇ ಒಂದು ಪ್ರಾಣಿ ಇರ್ಬೋದು, ಅದು ಹಸು ಇರ್ಬೋದು, ಕರು ಇರ್ಬೋದು, ಎತ್ತಿರ್ಬೋದು, ಹೋರಿ ಇರ್ಬೋದು, ಇಲ್ಲ ಆಡು ಕುರಿಗಳು ಇರ್ಬೋದು. ಈಗ ಹೇಗಾಗಿದೆ ಅಂತ ಹೇಳಿದ್ರೆ, ಪರವಾನಿಗೆ ಪಡೆದೆ ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಾಣಿಕೆ ಮಾಡಿ. ಯಾರಿಂದ ಪರವಾನಿಗೆ ಪಡಿಬೇಕು? ಇದು ನೀವು ಪರವಾನಿಗೆ ಪಡಿಬೇಕು ಅಂತ ಹೇಳಿದ್ರೆ ಇದಕ್ಕೆ ಪೊಲೀಸ್ ಇಲಾಖೆ ಮೇನ್ ಬರುತ್ತದೆ, ಆಮೇಲೆ ಪಶುಪಾಲನೆ ಇಲಾಖೆನೂ ಬರುತ್ತೆ. ಪಶುಪಾಲನೆ ಇಲಾಖೆಯವರು ಲೈಸೆನ್ಸ್ ಕೊಡ್ತಾರೆ, ಆಮೇಲೆ ಇದರಲ್ಲಿ RTO ಬರುತ್ತೆ, ಅಂದ್ರೆ ಮೋಟಾರ್ ವೆಹಿಕಲ್ ಡಿಪಾರ್ಟ್ಮೆಂಟ್. ವಾಹನ ಬಳಸಬೇಕು ಅಂದ್ರೆ ಯಾವ ವಾಹನದಲ್ಲಿ ಯಾವ ಪ್ರಾಣಿಗಳನ್ನ ತಗೊಂಡೋಗ್ಬೇಕು ಅಂತ ನಿಯಮಗಳಿದೆ, ಅದು ವಾಹನ ಕಾಯ್ದೆ ಅಡಿಯಲ್ಲಿ ಇದೆ. ಅದನ್ನ ಈಗ ಇಲ್ಲಿ ಹೇಳ್ತಾ ಹೋದ್ರೆ, ಇಷ್ಟು ದೂರಕ್ಕಿಂತ ಹೆಚ್ಚಿದ್ರೆ ವಾಹನದಲ್ಲೇ. ಹೌದೌದು, ಅದು ನಾನು ಹೇಳ್ತೀನಿ ಈಗ ಯಾವ ಪ್ರಾಣಿಗಳಿಗೆ ಎಷ್ಟು ದೂರ. ಅಂದ್ರೆ ಒಂದು ದಿನಕ್ಕೆ 500 ಕಿಲೋಮೀಟರ್ಗಿಂತ ಜಾಸ್ತಿ ನಾವು ಪ್ರಾಣಿಗಳನ್ನ ಸಾಗಿಸುವಾಗಿಲ್ಲ, ಅದಕ್ಕೆ ಕಾನೂನಿನಲ್ಲಿ ಅಡಿದಿದೆ. ಪ್ರಾಣಿ ಸಾಗಿಸ್ಲಿಕ್ಕೆ ನಿಯಮ ಇದೆ. ಸೊ ಸಾಗಾಣಿಕೆ ನಿಯಮ, ಪ್ರಾಣಿ ಹಿಂಸೆ ಪ್ರತಿಬಂಧಕ ಕಾಯ್ದೆ 1960, ಇದು ಹೊಸದೇನಲ್ಲ. ಇದು ನೋಡಿ, 1960 ಅಂದ್ರೆ ನಾವು ಸ್ವಾತಂತ್ರ್ಯ ಬಂದು ಕೆಲವೇ ವರ್ಷಗಳಲ್ಲಿ ಪ್ರಾಣಿ ಹಿಂಸೆ ಪ್ರತಿಬಂಧಕ ಕಾಯ್ದೆಯನ್ನು ಜಾರಿಗೊಳಿಸಿದ್ದಾರೆ. ಇದು ಭಾರತ ದೇಶದ ಸಂವಿಧಾನದ ಅಡಿಯಲ್ಲಿ ಇದೆ. ಇದರಲ್ಲಿ ಜಾನುವಾರು ಸಾಗಾಣಿಕೆ ನಿಯಮ 1978 ಅಂತಿದೆ. ಆ 78ರಲ್ಲಿ ನಿಯಮ 4-14 ಬರೇ ನಾಯಿ ಮತ್ತು ಬೆಕ್ಕುಗಳಿಗಿದೆ, ಅಂದ್ರೆ ಸಾಗಾಣಿಕೆಗೆ, ಸಾಕ್ಲಿಕ್ಕಲ್ಲ. ಹಾಗೆ 16-45 ಕೋತಿಗಳಿಗೆ ಅಂತ ಹೇಳ್ತಾನೆ, 42-56 ದನಗಳ ಸಾಗಾಣಿಕೆಗೆ ಅಂತ ಹೇಳ್ತಾನೆ, ನಿಯಮ 57-63 ಕುದುರೆ ಸಾಗಾಣಿಕೆಗೆ ಅಂತ ಹೇಳ್ತಾನೆ. ನೀವೆಲ್ಲ ನೋಡಿರ್ಬೋದು, ಈಗ ರೇಸ್ ಕೋರ್ಸ್ ಗಳಿಗೆ ಕುದುರೆ ಸಾಗಿಸ್ತಾರೆ, ಫ್ಲೋಟ್ ಅಂತ ಕರೀತಾರೆ. ಹಾ, ಫ್ಲೋಟ್ ಅಂತ ಕರೀತಾರೆ. ಅಂದ್ರೆ ಅವರು ಬೇರೆ ಯಾವ್ಯಾವುದೋ ಲಾರಿಗಳಲ್ಲಿ ಸಾಗಿಸುವ ಹಾಗಿಲ್ಲ, ಆ ಫ್ಲೋಟಲ್ಲೇ ಸಾಗಿಸ್ಬೇಕು. ಹಾಗೆ 65-75 ನಿಯಮ, ಇದು ಕುರಿ ಮತ್ತು ಮೇಕೆ ಸಾಗಾಣಿಕೆಗೆ ಅಂತ ಹೇಳ್ತದೆ. ಇದೆಲ್ಲ ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ಸಾಗಾಣಿಕೆಯ ಪರವಾನಿಗೆ ಪತ್ರ ನಿಯಮ 96 ಮತ್ತು 97ರಂತೆ ಪ್ರಮಾಣ ಪತ್ರ ಪಡೆಯಲೇಬೇಕು. ಯಾರು ಸಾಗಿಸ್ತೀರೋ ಅವರು ಈ ಕಾಯ್ದೆ ಅಡಿ ನೀವು ಪ್ರಮಾಣ ಪತ್ರ ಪಡಿಬೇಕು. ಏನ್ ಸಾಗಿಸ್ತಾ ಇದ್ದೀರಾ, ಏನಕ್ಕೆ ಸಾಗಿಸ್ತಾ ಇದ್ದೀರಾ, ಎಲ್ಲಿಗೆ ಸಾಗಿಸ್ತೀರಾ, ಅಂದ್ರೆ ಎಲ್ಲಿಂದ ಎಲ್ಲಿಗೆ ಯಾವ ದಿನ ಯಾವ ಉದ್ದೇಶಕ್ಕಾಗಿ ಎಲ್ಲದನ್ನ ನಾವು, ನೀವು ಮಾರಾಟಕ್ಕ, ಮಾಂಸಕ್ಕ, ಎಲ್ಲದನ್ನೂ ನೀವು ತಿಳಿಸಬೇಕಾಗುತ್ತೆ. ಇದಕ್ಕೆ ಪಶುಪಾಲನೆ ಇಲಾಖೆಯವರು ನಿಮಗೆ ಅನುಮತಿ ಕೊಡ್ತಾರೆ. ಆಮೇಲಿಂದ ಪೊಲೀಸ್ ಇಲಾಖೆಯವರು ಇದನ್ನ ಎಲ್ಲಾ ಚೆಕ್ ಪೋಸ್ಟ್ ಗಳಲ್ಲೂ ಚೆಕ್ ಮಾಡ್ತಾರೆ. ಅಂದ್ರೆ ಕಾನೂನಿನಲ್ಲಿ ಇದಕ್ಕೆ ಬಹಳ ಚೆನ್ನಾಗಿ ಪ್ರಾಣಿಗಳಿಗೆ ನಾವು ರಕ್ಷಣೆ ಕೊಟ್ಟಿದ್ದೀವಿ. ಜಾನುವಾರು ಸಾಗಾಣಿಕೆ ಕಾಯ್ದೆ 2006ರಡಿಯಲ್ಲಿ ಇದು ಮುಖ್ಯ ಉದ್ದೇಶ ಏನಾಗುತ್ತೆ ಅಂತ ಹೇಳಿದ್ರೆ, ಸೂಕ್ತ ರಕ್ಷಣೆ, ಗಾಯ ಆಗಬಾರದು, ರೋಗ ಉಂಟಾಗಬಾರದು, ನೋವು ಉಂಟಾಗಬಾರದು. ಪ್ರಾಣಿಗಳಿಗೆ ಮುಖ್ಯವಾಗಿ ನೋವು ಉಂಟಾಗಬಾರದು. ನೋವು ಉಂಟಾಗಿದ್ರೆ ಅವ್ರು ನರಳುತ್ತದೆ, ನರಳಿದಾಗ ಇದೆಲ್ಲ ಬಹಳ, ಆಮೇಲೆ ಸಾಗಾಟದಲ್ಲಿ ಪ್ರಾಣಿಗಳು ಸಾಯ್ತವೆ. ಇದಿಷ್ಟನ್ನ ತಡೆಗಟ್ಟಲಿಕ್ಕೆ ಈ ಕಾಯ್ದೆನ ರೂಪಿಸಿದ್ದಾರೆ. ಅದರಿಂದ ತಾವು ಬಹಳ, ಅಂದ್ರೆ ಜಾನುವಾರು ಸಾಗಾಣಿಕೆಯಲ್ಲಿ ನಾವು ರೈಲುಗಳನ್ನೂ ಬಳಸ್ತೀವಿ, ಲಾರಿಗಳನ್ನೂ ಬಳಸ್ತೀವಿ ರಸ್ತೆಯಲ್ಲಿ ಸಾಗಾಣಿಕೆ ಮಾಡ್ಬೇಕಾರೆ. ಪ್ರತಿಯೊಂದಕ್ಕೂ ಆಯಾಯ ಕಾನೂನುಗಳನ್ನ 2006ನೇ ಈ ಕಾಯ್ದೆಯಲ್ಲಿ ತಿಳಿಸಿದ್ದಾರೆ. ಇದನ್ನ ಪ್ರಾಣಿಗಳನ್ನ ವಾಹನಕ್ಕೆ ತುಂಬುವಾಗ ಮತ್ತೆ ಇಳಿಸ್ಕೊಳ್ಳುವಾಗ ಅವುಗಳಿಗೆ ನೋವಾಗದಂತೂ ಮಾಡಬೇಕಾಗುತ್ತೆ. ಖಂಡಿತ ಖಂಡಿತ, ಅದಕ್ಕೆ ಅವರು ಈ ಪ್ರಮಾಣ ಪತ್ರದಲ್ಲಿ ಇದೆಲ್ಲ ಬರೆದು ಕೊಡ್ಬೇಕಾಗುತ್ತೆ. ಸಾಗಾಣಿಕೆ ಮಾಡುವವನು ಜವಾಬ್ದಾರಿ ಅಂತ ಬರೆದು ಕೊಡ್ತಾನೆ. ಆಮೇಲಿಂದ ಅದನ್ನ ಎನ್ಫೋರ್ಸ್ ಮಾಡ್ಲಿಕ್ಕೆ ಪೊಲೀಸ್ ಇಲಾಖೆ ಇರ್ತದೆ, RTO ಅವ್ರಿಗೂ ಹಕ್ಕಿದೆ, ಹಾಗೆ ಪಶುಪಾಲನೆ ಇಲಾಖೆಯವರು ಸೂಕ್ತ ರೀತಿಯಲ್ಲಿ ಪರವಾನಿಗೆನ ಕೊಡ್ತಾರೆ. ದೂರದ ಪ್ರದೇಶಗಳಿಗೆ ಸಾಗಾಣಿಕೆ ಮಾಡುವಾಗ ನೀರು ಮತ್ತು ಆಹಾರವನ್ನು ಒದಗಿಸಬೇಕಾಗುತ್ತೆ. 500 ಕಿಲೋಮೀಟರ್ ಸಾಗಿಸ್ಬೇಕು ಅಂತ ಹೇಳಿದ್ರೆ ಮಧ್ಯದಲ್ಲಿ ಬ್ರೇಕ್ ಕೊಡಬೇಕು, ಅಂದ್ರೆ ವಿರಾಮ ಕೊಟ್ಟು ನೀರು ಮತ್ತು ಆಹಾರನ ಪೂರೈಸಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಸಾಗಾಣಿಕೆ, ನೋಡಿ ನಾನು ಇಷ್ಟು ಹೇಳಿದ್ದು ಸಾಗಾಣಿಕೆ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರು ಏನ್ ಮಾಡ್ತೀರಾ, ಏನ್ ಮಾಡಕ್ ಆಗಲ್ಲ ಅಂತ ಅನ್ಕೋಬೇಡಿ. 1 ವರ್ಷಗಳ ಜೈಲು ಸಜೆಗೆ ಅವಕಾಶ ಇದೆ, ಹಾಗೂ 10-20,000 ತನಕ ದಂಡ ವಿಧಿಸ್ಲಿಕ್ಕೂ ಅವಕಾಶ ಇದೆ. ಕಠಿಣವಾದ ಒಂದು ಶಿಕ್ಷೆಗೆ ಅವಕಾಶ ಕಾನೂನಿನಲ್ಲಿದೆ. ಹಾಗೆ ಎಲ್ಲಾ ವಾಹನಗಳಲ್ಲೂ ಸಾಗಾಣಿಕೆ ಮಾಡುವ ಹಾಗಿಲ್ಲ, ಸಾಮಾನ್ಯವಾಗಿ ನಾವು ಒಂದು ಲಾರಿಯಲ್ಲಿ 8 ಹಸು ಸಾಗಿಸಬಹುದು, ಅದಕ್ಕಿಂತ ಜಾಸ್ತಿ ಸಾಗಿಸಕ್ಕಾಗಲ್ಲ. ಅಂದ್ರೆ 200-300 ಅಥವಾ 400 ಕೆಜಿ ಇರುವಂತ ಹಸು ಅಥವಾ ಎಮ್ಮೆ ಆದ್ರೆ 6 ಹಸು ಮಾತ್ರ ಸಾಗಿಸಬಹುದು. ಕೆಲವು ಜನ ನಡ್ಕೊಂಡೇ ಕರ್ಕೊಂಡು ಹೋಗ್ತಾರೆ ಒಂದು ಹಳ್ಳಿಯಿಂದ ಅಥವಾ ಒಂದು ಪಟ್ಟಣದಿಂದ ಇನ್ನೊಂದು ಪಟ್ಟಣ. ಎಷ್ಟು ಕಿಲೋಮೀಟರ್ ವರೆಗೂ ಅವಕಾಶ ಇದೆ? ಉತ್ತಮ ಪ್ರಶ್ನೆ ಕೇಳಿದ್ರಿ. ಇದು ತಮಗೆ ಹೇಳಬೇಕು ಅಂತ ಹೇಳಿದ್ರೆ ಒಂದು ದಿನಕ್ಕೆ 30 ಕಿಲೋಮೀಟರ್ಗಿಂತ ಜಾಸ್ತಿ ನಡೆಸುವಾಗಿಲ್ಲ. ನೋಡಿ, ಕಾನೂನಿನಲ್ಲಿ ಹೇಳ್ತದೆ 30 ಕಿಲೋಮೀಟರ್ಗಿಂತ ಜಾಸ್ತಿ ನಡೆಸಿದ್ರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಬಹುದು. ಹಾಗೆ 1 ಗಂಟೆಗೆ 4 ಕಿಲೋಮೀಟರ್ಗಿಂತ ಜಾಸ್ತಿ ನಡ್ಸ್ಕೊಂಡು ಹೋಗಿಲ್ಲ ಅಂದ್ರೆ ಒಬ್ಬೊಬ್ರು ದೊಣ್ಣೆ ಹಿಡ್ಕೊಂಡು ಓಡಿಸ್ತಾ ಇರ್ತಾರೆ, ಬೇಗ ಹೋಗ್ಬಿಡೋಣ, ಮಾರ್ಕೆಟ್ ರೇಟ್ ಲೇಟ್ ಆಗ್ಬಿಡತ್ತೆ ಅಂದ್ಬಿಟ್ಟು. ಇದಕ್ಕೂ ಕಾನೂನಿನಲ್ಲಿ ಅವಕಾಶ ಇಲ್ಲ. ಆಮೇಲೆ ಬಿಸಿಲು 30 ಡಿಗ್ರಿ ಮೇಲಿದ್ರು ನಡ್ಸ್ಕೊಂಡು ಹೋಗಾಗಿಲ್ಲ. ಪ್ರತಿ 8 ಗಂಟೆಗೆ ಒಂದ್ಸಲ ನಿಲ್ಸಿ ಅದಕ್ಕೆ ಹುಲ್ಲು ಮತ್ತು ನೀರು ಅಥವಾ ತಿಂಡಿ ನೀರು ಕೊಡಬೇಕಾಗುತ್ತೆ. ಇದು ಕಾಲ್ನಡಿಗೆಯಲ್ಲಿ ತಗೊಂಡೋಗ್ಲಿಕ್ಕೂ ಅವಕಾಶ ಇದೆ, ಆದ್ರೆ ಇದಕ್ಕೂ ಕಾನೂನಿನಡಿ ನಿಯಮಗಳನ್ನ ಪಾಲಿಸಬೇಕು. ಈಗ ಪ್ರಾಣಿಗಳ ವಧೆ ಬಗ್ಗೆ ನಾವು ಈ ಮೊದಲು ಪ್ರಸ್ತಾಪ ಮಾಡಿದ್ವಿ, ಈ ಪ್ರಾಣಿ ವಧೆ ನಿಯಮ 2001 ಅಂದ್ರೇನು ಅಂತೀರಿ? ನೋಡಿ, ತಾವು ಹೇಳಿದಾಗೆ ನಾವೆಲ್ಲರೂ ಸಾಕೋದು ಕೆಲವು ಸಾಕು ಪ್ರಾಣಿಗಳನ್ನ ಮಾಂಸಕ್ಕಾಗಿ ಅಂತ ಎಲ್ರಿಗೂ ಗೊತ್ತು. ಅದರಲ್ಲಿ ಆಡು ಕುರಿ ಮುಖ್ಯವಾಗಿ ಬರುತ್ತೆ, ಕೋಳಿಗಳು ಬರುತ್ತೆ. ಈ ಆಡು ಕುರಿ ಮತ್ತು ಕೋಳಿಗಳನ್ನ ನಾವು ಮಾಂಸಕ್ಕಾಗಿ ಸಾಕಿದ ಮೇಲೆ ವಧೆಗೆ ಅವಕಾಶ ಕೊಡಲೇಬೇಕು. ಆದ್ರೆ ವಧೆಗೆ ಅವಕಾಶ ಕೊಟ್ಟಾಗ ಆ ವಧೆಯನ್ನ ನಿಯಮಾನುಸಾರ ಮಾಡಬೇಕು. ಈ ವಧಾಗಾರ ನಿಯಮ 2001 ಏನ್ ಹೇಳ್ತದೆ ಅಂತ ಹೇಳಿದ್ರೆ, ನೀವು ಹೇಗೆ ವಧೆ ಮಾಡಬೇಕು, ನಾನು ಇಷ್ಟೊತ್ತು ಹೇಳಿದಾಗ ಹೇಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಸಾಗಾಣಿಕೆ ಮಾಡ್ಲಿಕ್ಕೂ ನಿಯಮ ಇದೆಯೋ ಅದೇ ರೀತಿ ವಧೆ ಮಾಡ್ಲಿಕ್ಕೂ ನಿಯಮಗಳು ತುಂಬಾ ಇದೆ. ಏನು ಕೆಲವು ನಿಯಮಗಳು ಏನ್ ಹೇಳ್ತಾ ಅಂದ್ರೆ, ಈಗ ಗರ್ಭ ಧರಿಸಿರುವಂತ ಪ್ರಾಣಿಗಳನ್ನ ವಧೆ ಮಾಡುವಾಗಿಲ್ಲ, ಮಾಡಿದ್ರೆ ಏನಾಗುತ್ತೆ, ಖಂಡಿತ ನಿಮಗೆ ಕಾನೂನಿನಲ್ಲಿ ಶಿಕ್ಷೆ ಆಗುತ್ತೆ. ಹಾಗೆ 3 ತಿಂಗಳು ಕೆಳಗಿರೋ ಮರಿಗಳನ್ನ ವಧೆ ಮಾಡುವಂತಿಲ್ಲ, ಅಥವಾ ಮರಿಗಳ ತಾಯಿಯನ್ನು ವಧೆ ಮಾಡುವಂತಿಲ್ಲ. ಅಂದ್ರೆ ಕಾನೂನಿನಲ್ಲಿ ನೋಡಿ ಎಷ್ಟು ಅದಕ್ಕೆ ಹಿಂಸೆ ಕೊಡಬಾರದು. ಯಾವಾಗ ಒಂದು ಮರಿಯ ತಾಯಿಯನ್ನು ವಧೆ ಮಾಡಿದ್ರೆ ಆ ಮರಿಯ ಒಂದು ಅನಿಸಿಕೆ ಹೇಗಿರುತ್ತದೆ? ಸೊ ಇಂಥ ಒಂದು ಇದಕ್ಕೂ ನಾವು ಕಾನೂನಿನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಪಶುವೈದ್ಯರ ಪ್ರಮಾಣ ಪತ್ರ ಇಲ್ಲದೆ ವಧೆ ಮಾಡುವಾಗಿಲ್ಲ ಅಂದ್ರೆ ಪಶುವೈದ್ಯರು ಅದನ್ನ ಆರೋಗ್ಯವಾಗಿದೆ ಅಂತ ದೃಢೀಕರಿಸಬೇಕಾಗುತ್ತೆ. ಹಾಗೆ ವಧಾಗಾರದಲ್ಲಿ ಅದಕ್ಕೆ ಸಾಕಷ್ಟು ಬೆಳಕು ನೀರು ಎಲ್ಲ ಇರಬೇಕು. ಹಾಗೆ ವಧೆ ಮಾಡುವಾಗ ಒಂದು ಪ್ರಾಣಿಯ ಮುಂದೆ ಇನ್ನೊಂದು ಪ್ರಾಣಿನ ವಧೆ ಮಾಡುವಾಗಿಲ್ಲ, ಅದಕ್ಕೆ ಭಯ ಆಗ್ಬಿಡುತ್ತೆ. ನೋಡಿ, ಭಯ ಆಗುತ್ತೆ. ನೋಡಿ, ಇದನ್ನ ತಾವೆಲ್ಲ ನೋಡಿರ್ಬೋದು ಎಷ್ಟೊಂದು ಕಡೆ ಇದನ್ನ ಪಾಲಿಸೋದೇ ಇಲ್ಲ. ಅಂದ್ರೆ ಎಲ್ಲದನ್ನು ಅಲ್ಲೇ ನಿಲ್ಸಿರ್ತಾರೆ, ಒಬ್ಬೊಬ್ಬನೇ ಒಂದೊಂದೇ ಹಿಡಿದು ಅಲ್ಲೇ ವಧೆ ಮಾಡ್ತಾ ಇರ್ತಾನೆ. ಇದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಅಂದ್ರೆ ಒಂದು ಪ್ರಾಣಿ ತನ್ನ ಪಕ್ಕದ ಪ್ರಾಣಿನ ವಧೆ ಮಾಡ್ತಾ ಇರೋದು ನೋಡಿದಾಗ ಈ ಪ್ರಾಣಿಯ ದೇಹದಲ್ಲಿ ಅಡ್ರಿನಲಿನ್ ಅಂತ ನಾವು ಹೇಳ್ತೀವಿ, ಭಯದಿಂದ ಅದರ ರಿಲೀಸ್ ಆದಾಗ ಹಾರ್ಮೋನ್ ರಿಲೀಸ್ ಆಗ ಆ ಮಾಂಸದ ಕ್ವಾಲಿಟಿಯೇ ಕಮ್ಮಿ ಆಗ್ಬಿಡುತ್ತೆ. ಪ್ರಾಣಿಯ ದಯೆ ಒಂದು ಬೇರೆ, ಅದ್ರ ಜೊತೆಗೆ ಮಾಂಸದ ಕ್ವಾಲಿಟಿನೂ ಕಮ್ಮಿ ಆಗ್ಬಿಡುತ್ತೆ. ಯಾವಾಗ ಮಾಂಸದ ಕ್ವಾಲಿಟಿ ಕಮ್ಮಿ ಆಗುತ್ತೋ ಅದನ್ನ ಸೇವಿಸುವಂತ ನಮ್ಮಂತ ನಾಗರಿಕರಿಗೂ ಅದು ದೇಹದ ಮೇಲೆ ದುಷ್ಪರಿಣಾಮ ಮತ್ತು ಅನಾರೋಗ್ಯ ಉಂಟಾಗುತ್ತೆ. ಅದರಿಂದ ನಾನು ಈ ಮೂಲಕ ಏರ್ಪಡಿಸೋದು ಏನಂದ್ರೆ, ಯಾವುದೇ ಒಂದು ಪ್ರಾಣಿನ ಕೊಲ್ಲಬೇಕಾದರೂ ಪಕ್ಕದ ಪ್ರಾಣಿಗೆ ಅದಕ್ಕೆ ಗೊತ್ತಿರಬಾರದು, ಮತ್ತೆ ಆದಷ್ಟು ಕಡಿಮೆ ನೋವಾಗೋ ರೀತಿಯಲ್ಲಿ ಕೊಲ್ಲಬೇಕಾಗುತ್ತೆ. ಇದಕ್ಕೂ ಕೆಲವು ನಿಯಮಗಳಿದೆ. ಪ್ರಾಣಿ ಜೀವ ಇರಬೇಕಾದ್ರೆ ಕೊಲ್ಲಬಾರದು ಅಂತ ಹೇಳ್ತಾರೆ ನಿಯಮದಲ್ಲಿ. ಅದಕ್ಕೆ ನಾವು ಸ್ಟನ್ನಿಂಗ್ ಅಂತ ಹೇಳ್ತೀವಿ. ಸ್ಟನ್ನಿಂಗ್ ಅಂತ ಹೇಳಿದ್ರೆ ಸ್ವಲ್ಪ ಮಂಕು ಬರ್ಸೋದು, ಅಂದ್ರೆ ಅದರ ತಲೆಯ ಒಂದು ಭಾಗಕ್ಕೆ ಒಂದು ಬೋಲ್ಟ್ ನಲ್ಲಿ ಹೊಡಿತೀವಿ. ಇದು ಆಧುನಿಕ ವಧಾಗಾರಗಳಲ್ಲೆಲ್ಲ ಅಳವಡಿಸಿರ್ತಾರೆ. ಆ ಬೋಲ್ಟ್ ನಲ್ಲಿ ಹೊಡೆದಾಗ ಸ್ಟನ್ನಿಂಗ್ ಆಗುತ್ತೆ. ಆಗ ಆ ಪ್ರಾಣಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ತನಗೇನಾಗ್ತಾ ಇದೆ ಅಂತ ಗೊತ್ತಾಗಲ್ಲ. ಆವಾಗ ಅದನ್ನ ವಧೆ ಮಾಡಬೇಕು ಅಂತ ಕಾನೂನಿನಲ್ಲಿ ಹೇಳುತ್ತೆ. ಇದನ್ನ ಅಳವಡಿಸಿದ್ರೆ ಪ್ರಾಣಿಗಳಿಗೆ ಹಿಂಸೆ ಮಾಡೋದನ್ನ ನಾವು ತಡೆಗಟ್ಟಬಹುದು. ಒಂದು ರೀತಿ ಅರಿವಳಿಕೆ ಆದಂಗೆ ಆಗುತ್ತೆ. ಹೌದು, ಖಂಡಿತ. ಆವಾಗ ವಧೆ ಮಾಡಬೇಕಾಗುತ್ತೆ. ಹೌದು, ಆವಾಗ ಅರಿವಳಿಕೆ ಆದಾಗ ವಧೆ ಮಾಡಿದ್ರೆ ಅದಕ್ಕೆ ನೋವು ಉಂಟಾಗುವುದಿಲ್ಲ ಅಂತ ಕಾನೂನಿನಲ್ಲಿ ಹೇಳ್ತದೆ. ಇನ್ನು ಮುಖ್ಯವಾಗಿ ಡಾಕ್ಟರ್ ತಿಮ್ಮಯ್ಯ ಅವರೇ, ಸಂವಿಧಾನದಲ್ಲಿ ನಮಗೆ ಮನುಷ್ಯರಿಗೆ ಸಾಕಷ್ಟು ಹಕ್ಕುಗಳಿದ್ದಾವೆ. ಈ ಜಾನುವಾರುಗಳಿಗೂ ಕೂಡ ನಮ್ಮ ಸಂವಿಧಾನದ ಅಡಿಯಲ್ಲಿ ನೀಡಿರುವಂತಹ ರಕ್ಷಣೆ ಏನು ಅಂತೀರಿ? ಭಾರತದ ಸಂವಿಧಾನ ಎಷ್ಟು ಚೆನ್ನಾಗಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿದ್ದಾರೆ ಅಂದ್ರೆ, ನಾವು ಬರೀ ಮನುಷ್ಯರ ಉಪಯೋಗಕ್ಕಾಗಿ ಬರೆದಿಲ್ಲ. ಅವರು ಪ್ರಾಣಿಗಳಿಗೂ ಬಹಳ ಮಹತ್ವ ಕೊಟ್ಟು ರಕ್ಷಣೆ ಕೊಟ್ಟಿದ್ದಾರೆ. ಸಂವಿಧಾನದ ಅಡಿಯಲ್ಲಿ ಜಾನುವಾರುಗಳಿಗೆ ಬಹಳಷ್ಟು ರಕ್ಷಣೆಗಳು ಸಿಕ್ಕಿದೆ. ಆ ರಕ್ಷಣೆಗಳನ್ನ ಓದ್ಬಿಟ್ರೆ ನಾವು ಪ್ರಾಣಿಗಳನ್ನ ಸಾಕುವಾಗ ಹಿಂದೆ ಮುಂದೆ ನೋಡಬೇಕಾಗುತ್ತೆ. ಸಂವಿಧಾನದ ಅಡಿಯಲ್ಲಿ ಬರೆದಂತ ಕಾನೂನುಗಳಿಗೆ 1960 ಈ ಕಾನೂನುಗಳಿಗೆ ತಿದ್ದುಪಡಿ ಮಾಡಿ ಭಾರತದ ಸಂವಿಧಾನದಲ್ಲಿ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಈ ದೇಶದಲ್ಲಿ ಈ ಮಣ್ಣಿನಲ್ಲಿ ಅದಕ್ಕೆ ಜೀವನ ನಡೆಸುವಂತ ಹಕ್ಕಿದೆ. ಇದಕ್ಕೆ ಯಾರೂ ತೊಂದರೆ ಮಾಡುವಾಗಿಲ್ಲ, ಇದಕ್ಕೆ ಯಾರೂ ಹಿಂಸೆ ಮಾಡುವಾಗಿಲ್ಲ ಅಂತ ಹೇಳುವಂತ ಅದನ್ನ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. ಈ ಸಂವಿಧಾನದ ಪ್ರಕಾರ ಸೆಕ್ಷನ್ 11 1960 ಬರೆದಿರುವಂತಹ ಕಾನೂನಿನಲ್ಲಿ ಯಾವುದೇ ಪ್ರಾಣಿಗಳಿಗೆ ಹಿಂಸೆ ಕೊಟ್ರೆ ನೋವುಂಟು ಮಾಡಿದ್ರೆ ಅಥವಾ ಇದಕ್ಕೆ ಮೈಮಿಂಗ್ ಅಂತ ಹೇಳ್ತೀವಿ ಅಂದ್ರೆ ಈ ದೊಣ್ಣೆ ತಗೊಂಡು ಚುಚ್ಚೋದಾಗ್ಲಿ ಅಥವಾ ಈ ಬಿಸಿ ನೀರು ಹಾಕೋದಾಗ್ಲಿ ಬಾಲ ಮುರಿಯೋದಾಗ್ಲಿ ಎಣ್ಣೆ ಹಾಕೋದಾಗ್ಲಿ, ಕೆಲವು ಪ್ರಾಣಿಗಳಿಗೆ ಈಗ ನಿಮ್ಮ ಪ್ರಾಣಿಗಳನ್ನ ನನಗೆ ಇಷ್ಟ ಇಲ್ಲ ಅದಕ್ಕೆ ನಾನು ವಿಷ ಉಣಿಸೋದಾಗ್ಲಿ, ಇಂಥದಕ್ಕೆಲ್ಲ ಸೆಕ್ಷನ್ 428 ಮತ್ತು 429 428 IPC ಇಂಡಿಯನ್ ಪೆನಲ್ ಕೋಡ್ ಪ್ರಕಾರ ತಮಗೆ ಜೈಲು ಶಿಕ್ಷೆ ಆಗುವಂತಹ ಒಂದು ಅವಕಾಶವನ್ನು ಸಂವಿಧಾನದಲ್ಲಿ ಕಲ್ಪಿಸಿದ್ದಾರೆ. ಅಂದ್ರೆ ನಮ್ಮ ಭಾರತ ಸಂವಿಧಾನದಲ್ಲಿ ಆರ್ಟಿಕಲ್ 15G ಅಂತಿದೆ, ಅದರಲ್ಲಿ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಯ ಮೂಲ ಒಂದು ಡ್ಯೂಟಿ ಅಥವಾ ಒಂದು ಕರ್ತವ್ಯ ಏನು ಅಂತ ಹೇಳಿದ್ರೆ ಪ್ರೊಟೆಕ್ಟ್ ಅಂಡ್ ಇಂಪ್ರೂವ್ ದ ನ್ಯಾಚುರಲ್ ಎನ್ವೈರನ್ಮೆಂಟ್ ಇನ್ಕ್ಲೂಡಿಂಗ್ ಫಾರೆಸ್ಟ್, ಲೇಕ್, ರಿವರ್, ವೈಲ್ಡ್ ಲೈಫ್ ಅಂಡ್ ಅನಿಮಲ್ಸ್ ಅಂತ ಹೇಳ್ತಾನೆ. ಅಂದ್ರೆ ಇದೆಲ್ಲದಕ್ಕೂ ರಕ್ಷಣೆ ಕೊಡುವಂತಹದ್ದು ಆರ್ಟಿಕಲ್ 15 ನಲ್ಲಿದೆ. ಪ್ರಾಣಿಗಳಿಗೆ, ವನ್ಯಜೀವಿಗಳಿಗೆ ಯಾವುದಕ್ಕೂ ತೊಂದರೆ ಕೊಡಲಿಕ್ಕೆ ಮಾನವನಿಗೆ ಹಕ್ಕಿಲ್ಲ ಅಂತ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರೆದಿದ್ದಾರೆ. ಅದರಿಂದ ನಾನಿಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಈ ಪ್ರಾಣಿಗಳಿಗೆ ಸಾಧ್ಯವಾದಷ್ಟು ನಾವು ಹಿಂಸೆ ಮಾಡಬಾರದು. ಆಮೇಲೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರನೂ ಒಂದು ಕಾಯ್ದೆನ ಜಾರಿಗೆ ಮಾಡ್ತದೆ. ಅದು ಏನಂತ ಹೇಳಿದ್ರೆ ಕರ್ನಾಟಕ ಪ್ರಿವೆನ್ಷನ್ ಆಫ್ ಸ್ಲಾಟರ್ ಅಂಡ್ ಪ್ರಿಸರ್ವೇಷನ್ ಆಫ್ ಕ್ಯಾಟಲ್ ಆರ್ಡಿನೆನ್ಸ್ 2020 ಅಂದ್ರೆ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ಅಧ್ಯಾದೇಶ 2020 ಬರುತ್ತೆ. ಅಂದ್ರೆ ಇದರಲ್ಲಿ ಏನ್ ಹೇಳ್ತಾ ಅಂದ್ರೆ ಗೋಹತ್ಯನ ನಿಷೇಧಕ್ಕೂ ಅವಕಾಶ ಮಾಡಿದ್ದಾರೆ. ಅಂದ್ರೆ ಮಾಂಸಕ್ಕಾಗಿ ಏನ್ ಬೇಕಾದ್ರೂ ಕೊಲ್ಲಬಹುದು ಅಂತ ಇತ್ತು ಸಂವಿಧಾನದಲ್ಲಿ ಅವಕಾಶ ಕೊಟ್ಟಿದೆ. ಹಾಲು ಕೊಡುವಂತ ಹಸುಗಳನ್ನ ಕೊಲ್ಲಬಾರದು ಅಂತ ಅಂತಿದೆ. ಇದಕ್ಕೂ ಒಂದು ಕಾನೂನನ್ನ ತಂದಿದ್ದಾರೆ. ಅಂದ್ರೆ ಈ ಪ್ರತಿಯೊಂದು ಕಾನೂನುಗಳನ್ನ ನಾವು ತಿಳ್ಕೊಳ್ಳೋದು ಅಷ್ಟೇ ಅಲ್ಲ, ಅಳವಡಿಸ್ಕೊಳ್ಳೋದು ನಮ್ಮ ಜೀವನದಲ್ಲಿ ಮುಖ್ಯ ಆಗ್ಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ನೋಡಿ, ಈಗ ನೀವು ಸುಮ್ಮನೆ ಒಂದು ನಾಯಿ ಅಥವಾ ಬೆಕ್ಕನೇ ತಗೊಳ್ಳಿ, ಇದು ನಮ್ಮ ಒಂದು ಪ್ರಪಂಚದಲ್ಲಿ ಅಥವಾ ನಮ್ಮ ಒಂದು ಜೀವಮಾನದಲ್ಲೇ ನಾವು ನೋಡಿದ್ರೆ ನಮ್ಮ ಸುತ್ತಮುತ್ತದ ಪರಿಸರದ ಒಂದು ಸ್ಕ್ಯಾವೆಂಜರ್ ಇದು. ಅಂದ್ರೆ ಒಂದು ಸ್ವಚ್ಛ ಮಾಡುವಂತ ಪ್ರಾಣಿ, ಎಷ್ಟೊಂದು ವೇಸ್ಟ್ ಗಳನ್ನ ನಮಗೆ ಬೆಳೆದಿರೋದನ್ನ ನಾವು ಬಿಸಾಕಿರ್ತೀವಿ, ಅಲ್ಲಲ್ಲೇ ಕಸಗಳನ್ನ ಬಿಸಾಕಿರ್ತೀವಿ, ಅದನ್ನ ಅದು ಕಸನ ರಸವಾಗಿ ತಿಂದು ಆ ಪ್ರದೇಶದಲ್ಲಿ ಹುಳ ಉಪ್ಪಟ ಕಾಯಿಲೆಗಳು ಬರದಾಗೆ ನೋಡ್ಕೊಳ್ತದೆ. ಇದಕ್ಕೆ ನಾವು ಎಷ್ಟೊಂದು ಜನ ನಮ್ಮ ನನ್ನ ಜೊತೆ ಮಾತಾಡ್ತೀವಿ, ಹೇಳಿದ್ದಾರೆ ಏ ಬೀದಿ ನಾಯಿಂದ ಏನ್ ಪ್ರಯೋಜನ ಅಂತ. ನಾನು ಖಂಡಿತ ಹೇಳ್ತೀನಿ, ಸಾಕು ಪ್ರಾಣಿಗಳನ್ನ, ಸಾಕು ನಾಯಿಗಳನ್ನ ನಾವೆಲ್ಲರೂ ಪ್ರೀತಿಸ್ತೀವಿ, ಆದ್ರೆ ಬೀದಿ ನಾಯಿಗಳನ್ನ ಎಲ್ಲರೂ ಇತ್ತೀಚೆಗೆ ದ್ವೇಷಿಸಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಆದ್ರೆ ಬೀದಿ ನಾಯಿಗಳು, ಬೀದಿ ಬೆಕ್ಕುಗಳು ಇಲ್ಲ ಅಂತ ಹೇಳಿದ್ರೆ ನಮ್ಮ ಪರಿಸರ ಖಂಡಿತ ನಾವು ಇಟ್ಕೊಳ್ಳಕ್ಕಾಗಲ್ಲ, ಬದುಕಲಿಕ್ಕೆ ಭಯಾನಕ ಪರಿಸ್ಥಿತಿ ತಲುಪ್ತದೆ. ಯಾಕಂತ ಹೇಳಿದ್ರೆ ಬೀದಿ ನಾಯಿಗಳು ಮತ್ತು ಬೀದಿ ಬೆಕ್ಕುಗಳು ನಮ್ಮ ಒಂದು ಪರಿಸರದ ಒಂದು ಅವಿಭಾಜ್ಯ ಅಂಗ, ಅವು ನಮ್ಮ ಪರಿಸರಕ್ಕೆ ಸಾಕಷ್ಟು ಕೊಡುಗೆನ ಕೊಡುತ್ತದೆ. ಅದರಿಂದ ನಾನು ಹೇಳಲಿಕ್ಕೆ ಇಷ್ಟಪಡೋದು ಅಂತ ಹೇಳಿದ್ರೆ, ಸಾರ್ವಜನಿಕರು ಆಗಲಿ ನಮ್ಮಂತ ಪ್ರಜೆಗಳಾಗಲಿ ಯಾರು ಪ್ರಾಣಿಗಳನ್ನ ಹಿಂಸಿಸಬಾರದು, ಆದಷ್ಟು ಪ್ರಾಣಿಗಳನ್ನ ಪ್ರೀತಿಸಬೇಕು. ಕೈಲಾದ್ರೆ ಅದಕ್ಕೆ ಆಗುವಂತ ಒಂದು ಚಿಕಿತ್ಸೆ ಕೊಡಿಸೋದಾಗ್ಲಿ ಅಥವಾ ಅದಕ್ಕೆ ಕೊಡುವಂತ ಒಂದು ಪ್ರೀತಿ ಆಗ್ಲಿ ಅಥವಾ ಅದಕ್ಕೆ ಕೊಡುವಂತ ಒಂದು ಊಟ ನೀರು ಆಗ್ಲಿ, ಇದರಿಂದ ನಾವು ನಮ್ಮ ಪರಿಸರವನ್ನ ಶುದ್ಧವಾಗಿಟ್ಕೊಳ್ಳಿಕ್ಕೆ ಮತ್ತು ಪ್ರಾಣಿಯ ಈ ಸಮತೋಲನ ಪ್ರಪಂಚದಲ್ಲಿ ಏನಿದೆಯೋ, ನಾವು ಬರೀ ಮಾನವರು ಮಾತ್ರ ಪ್ರಾಣಿಗಳಲ್ಲ, ಎಲ್ಲಾ ಪ್ರಾಣಿಗಳು ಪ್ರಾಣಿಗಳೇ ನಮ್ಮ ಈ ಪ್ರಪಂಚದಲ್ಲಿ, ನಾವು ಮಾನವರಿಗೆ ಮಾತ್ರ ಇರುವುದಲ್ಲ ಈ ಪ್ರಪಂಚ. ಅದರಿಂದ ಪ್ರಾಣಿಗಳನ್ನ ನಾವು ಮನುಷ್ಯರಂತೆ ನೋಡಬೇಕು, ಯಾವುದೇ ಪ್ರಾಣಿಗೂ ನಾವು ಹಿಂಸೆ ಕೊಡಬಾರದು. ಪ್ರಾಣಿ ಕಲ್ಯಾಣ ಕಾಯ್ದೆಗಳು ಏನೇ ಇರಲಿ, ನಾವು ನಮ್ಮ ಜೀವನದಲ್ಲಿ ಕೆಲವು ಮುಖ್ಯ ವಿಷಯಗಳನ್ನ ಅಳವಡಿಸ್ಕೊಂಡ್ರೆ ಪ್ರಾಣಿ ಕಲ್ಯಾಣದ ನಿಯಮಗಳನ್ನೇ ಅನುಸರಿಸಬೇಕಾಗಿಲ್ಲ, ಪ್ರೀತಿ ತೋರಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆತ್ಮೀಯ ಕೇಳಿದ್ರೆ ಪ್ರಾಣಿಗಳ ಕಲ್ಯಾಣಕ್ಕಾಗಿರುವಂತಹ ಕಾಯ್ದೆಗಳ ಬಗ್ಗೆ, ವಿವಿಧ ವಿಚಾರಗಳ ಬಗ್ಗೆ ತಮಗೆ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ತಾವು ಕ್ಯಾಪ್ಟನ್ ಡಾಕ್ಟರ್ ಚೇಂದ್ರಿಮಾಡ ತಿಮ್ಮಯ್ಯ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9845024279. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9845024279. ತುಂಬ ಸಂತೋಷ ಡಾಕ್ಟರ್ ತಿಮ್ಮಯ್ಯ ಅವರೇ, ತಾವಿರುವವರೆಗೂ ನಮ್ಮ ಕೇಳುಗರಿಗೆ ಈ ಪ್ರಾಣಿ ಕಲ್ಯಾಣ ಪಾಕ್ಷಿಕದ ಸಂದರ್ಭದಲ್ಲಿ ಈ ಪ್ರಾಣಿ ಕಲ್ಯಾಣಕ್ಕಾಗಿ ಇರುವಂಥ ವಿವಿಧ ಕಾಯ್ದೆಗಳು ಮತ್ತು ಪ್ರಾಣಿ ಕಲ್ಯಾಣಕ್ಕೆ ಸಂಬಂಧಪಟ್ಟ ವಿವಿಧ ವಿಚಾರಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಪ್ರಾಣಿ ಕಲ್ಯಾಣ ಪಕ್ಷದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಮಡಿಕೇರಿಯ ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಜಿಲ್ಲಾ ಪಾಲಿ ಕ್ಲಿನಿಕ್ನ ಉಪನಿರ್ದೇಶಕರಾದ ಕ್ಯಾಪ್ಟನ್ ಡಾಕ್ಟರ್ ಸಿಪಿ ತಿಮ್ಮಯ್ಯ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಪಿಎಂ ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 25,500 ರೂಪಾಯಿಂದ 26,000 ರೂಪಾಯಿಗಳು, ಅರಬಿಕಾ ಚೆರಿ 13,100 ರೂಪಾಯಿಂದ 14,700 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 16,000 ರೂಪಾಯಿಂದ 16,500 ರೂಪಾಯಿ, ರೋಬಸ್ಟಾ ಚೆರಿ 9,700 ರೂಪಾಯಿಂದ 10,500 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕೃಷಿ ರಂಗದಲ್ಲಿ ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮವಿದೆ. ವಿಷಯ ಸಿರಿಧಾನ್ಯ ಮತ್ತು ಸಾವಯವ ಅಂತಾರಾಷ್ಟ್ರೀಯ ಮೇಳ. ಭಾಗವಹಿಸುವವರು ಶ್ರೀ ವೈಎಸ್ ಪಾಟೀಲ್ ಐಎಎಸ್, ಕೃಷಿ ಆಯುಕ್ತರು ಕರ್ನಾಟಕ ಸರ್ಕಾರ ಮತ್ತು ಜಿಟಿ ಪುತ್ರ ಕೃಷಿ ನಿರ್ದೇಶಕರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೃಷಿ ವಿದ್ಯೆ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ. ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ. ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ನಿಧನ ಸುದ್ದಿ. ಕಗ್ಗೋಡ್ಲು ಗ್ರಾಮದ ಬಡ್ಡನ ಕುಟ್ಟಪ್ಪ ಚಾಮಿ ಅವರು ತಮ್ಮ 84ನೇ ವರ್ಷ ಪ್ರಾಯದಲ್ಲಿ ಇಂದು ನಿಧನರಾಗಿದ್ದಾರೆ. ಬಡ್ಡನ ಕುಟ್ಟಪ್ಪ ಚಾಮಿ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 10:30 ಗಂಟೆಗೆ ಮೃತರ ಸ್ವಗೃಹ ಕಗ್ಗೋಡ್ಲುವಿನಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಕಗ್ಗೋಡ್ಲು ಗ್ರಾಮದ ಮಂದಿರ ಶ್ರೀ ನಾಣಯ್ಯ, ಶ್ರೀಮತಿ ಚಂದ್ರಾವತಿ, ಕೃಷಿ ಪಂಡಿತ ಪ್ರಶಸ್ತಿ ಪಡ್ಕೊಂಡ ಮಂಗ ಶ್ರೀ ತೇಜಸ್, ಶ್ರೀಮತಿ ಸೌಮ್ಯ ಮತ್ತೆ ಮಕ್ಕ ಕಗ್ಗೋಡ್ಲು ಗ್ರಾಮ. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಡಿವಾಣಿ ವೆಂಕಟೇಶ್. ಜಂಪೆನ ವಿವರ. ಜಿಲ್ಲಾ ಮಾನವ ಅಭಿವೃದ್ಧಿ ವರದಿ ಹಂಗೆ ಸುಸ್ಥಿರ ಜಿಲ್ಲಾ ಅಭಿವೃದ್ಧಿ ದೂರದೃಷ್ಟಿ ಯೋಜನೆ ತರಬೇತಿ ಕಾರ್ಯಾಗಾರ ಮಡಿಕೇರಿ ಪೇಟೆನ ಜಿಲ್ಲಾ ಪಂಚಾಯಿತಿ ಸಭಾಬಾಡಿಯಲ್ಲಿ ನಡೆತ. ಕಾರ್ಯಾಗಾರನ ಜಿಲ್ಲಾ ಪಂಚಾಯಿತಿ ಸಿಇಒ ಆನಂದ್ ಪ್ರಕಾಶ್ ಮೀನಾ ಉದ್ಘಾಟನೆ ಮಾಡಿ ಮಾತಾಡಿ, ಜಿಲ್ಲಾ ಮಟ್ಟದ ಅಧಿಕಾರಿಗೆ ಕೊಡುವ ಅಂಕಿಅಂಶ ವಿವರನ ಮುಂದಿನ ಯೋಜನೆಗಳಿಗೆ ಕೊಡಗು ಜಿಲ್ಲೆನ ಅಭಿವೃದ್ಧಿಗೆ ಪೂರಕ ಆಗಿದ್ದು ವರದಿಗೆ ಸಂಬಂಧಿಸಿದ ಸರಿಯಾದ ಮಾಹಿತಿನ ಫೆಬ್ರವರಿ 2026 ಸಂಬಂಧಪಟ್ಟ ಇಲಾಖೆಯು ಮಾಹಿತಿ ಕೊಡಕೂತ ಹೇಳ್ದು. ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳಾದ ಡಾ ಗಣೇಶ್ ಪ್ರಸಾದವು ಮಾತಾಡಿ, ಸಮಗ್ರ ಹಂಗೆ ಸುಸ್ಥಿರ ಜಿಲ್ಲಾ ಅಭಿವೃದ್ಧಿ ವರದಿಗಾಗಿ 117 ಅಂಶಗಳ ಮಾಹಿತಿ ಸಂಗ್ರಹಿಸಲಾದೆ. ಮಾನವ ಅಭಿವೃದ್ಧಿ ವರದಿ ಆಧಾರದ ಮೇಲೆ ಗ್ರಾಮ ತಾಲೂಕು ಹಂಗೆ ಜಿಲ್ಲಾ ಪಂಚಾಯಿತಿಗಳಿಗೆ ಅನುದಾನ ಹಂಚಿಕೆಯದೆ. ಶಿಶು ಮತ್ತೆ ಅವ್ವಂದರ ಮರಣ ಶಾಲೆ ಬುಟ್ಟ ಮಕ್ಕಳ ಸಂಖ್ಯೆಗಳನ್ನ ಸರಿಯಾಗಿ ದಾಖಲು ಮಾಡಕೂತ ಹೇಳ್ದು. ಈ ಸಂದರ್ಭ ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ, ಮುಖ್ಯ ಯೋಜನಾಧಿಕಾರಿ ಅಬ್ದುಲ್ ನಬಿ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದು. ಶಿಕ್ಷಣ ಇಲಾಖೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನ ಪೂರಕ ಕಲಿಕೆಗೆ ಸಿದ್ಧಗೊಳಿಸುವ ನಿಟ್ಟಲ್ಲಿ ಕಲಿಕಾ ಹಬ್ಬನ ಆಯೋಜಿಸುತ್ತಿದ್ದು, ಇದರಲ್ಲಿ 1-5 ತರಗತಿಯ ವಿದ್ಯಾರ್ಥಿಗ ಭಾಗವಹಿಸುವೆತ ನಾಪೋಕ್ಲು ಗ್ರಾಮ ಪಂಚಾಯಿತಿನ ಅಧ್ಯಕ್ಷೆ ವನಜಕ್ಷಿ ರೇಣುಕೇಶವು ಹೇಳಿದು. ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ನಾಪೊಕ್ಲು ಕ್ಲಸ್ಟರ್ನ ಕಲಿಕಾ ಹಬ್ಬನ ಉದ್ಘಾಟನೆ ಮಾಡಿ ಅವು ಮಾತಾಡಿದವು. ಬಿಆರ್ಪಿ ಮಂಜುಳಾ ಚಿತ್ರಾಪುರವು ಮಾತಾಡಿ, ಎಫ್ಎಲ್ಎನ್ ಚಟುವಟಿಕೆಗಳ ಬಲವರ್ಧನೆಗೆ ಕಲಿಕಾ ಹಬ್ಬ ಸಂತೋಷದಾಯಕ, ಹಂಗೆ ಅನುಭವಯುಕ್ತ ಕಲಿಕೆನ ವಾತಾವರಣನ ಪ್ರೇರೇಪಿಸಿದೆ, ಮಕ್ಕಳ ಕಲಿಕೆನ ಒತ್ತಡನ ಕಮ್ಮಿ ಮಾಡಿಕೆ, ಹಂಗೆ ಮಕ್ಕ ಸಾಧಿಸುವ ಕಲಿಕಾ ಫಲಗಳನ್ನ ತಿಳ್ಕಣಿಕೆ ಇದು ವೇದಿಕೆನ ಒದಗಿಸಿದೆ ಅಂತ ಹೇಳಿದವು. 2026-27 ಸಾಲಿನ ಮಡಿಕೇರಿ ನಗರಸಭೆ ಆಯವ್ಯಯ ತಯಾರಿಸುವ ನಿಟ್ಟಿನಲ್ಲಿ ಈ ಸಲದ ಆದಾಯ ಮತ್ತೆ ಖರ್ಚಿನ ಬಗ್ಗೆ ಸೂಕ್ತ ಸಲಹೆ ಸೂಚನೆಗಳನ್ನ ತಗಣಿಕೆ ನಗರಸಭಾ ಅಧ್ಯಕ್ಷರಾದ ಕಲಾವತಿ ಅವರ ಅಧ್ಯಕ್ಷತೆಯಲ್ಲಿ ಜನವರಿ 28 ತೇಳ್ರೆ ನಾಳೆ ಮಧ್ಯಾಹ್ನ 3:30 ಕಾವೇರಿ ಕಲಾಕ್ಷೇತ್ರದಲ್ಲಿ ಪೂರ್ವಭಾವಿ ಸಭೆ ನಡೆದಿದೆ ಅಂತ ಪೌರಾಯುಕ್ತರಾದ ಹೆಚ್ಆರ್ ರಮೇಶ್ ಅವರು ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಕಡೆಯಿಂದ ಹಂಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡು ಕಟ್ಟಲಿ. ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಅವರ ಹುಟ್ಟಿದ ದಿನಾಚರಣೆ ನಿಟ್ಟಲಿ ನಾಳೆ ಬೆಳಗ್ಗೆ 9:30 ಅವರ ಪ್ರತಿಮೆ ಹತ್ರ ಗೌರವ ಅರ್ಪಿಸುವ ಕಾರ್ಯಕ್ರಮ ನಡೆದಿದೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಅಡಿಯಲ್ಲಿರುವ ಕಿರಿಯರ ಕ್ರೀಡಾ ವಸತಿ ನಿಲಯಕ್ಕೆ 5ನೇ ತರಗತಿಗೆ ಅಥ್ಲೆಟಿಕ್ಸ್ ಮತ್ತು ಹಾಕಿ ಕ್ರೀಡೆಗೆ 2026-27 ಸಾಲಿಗೆ ಪ್ರತಿಭಾನ್ವಿತ ಕ್ರೀಡಾಪಟುಗಳ ಆಯ್ಕೆ ಪ್ರಕ್ರಿಯೆ ಮಡಿಕೇರಿ ತಾಲೂಕಿಗೆ ಸಂಬಂಧಿಸಿದಂಗೆ 5 ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣೆ, ಸೋಮರ್ಪೇಟೆ ಮತ್ತು ಕುಶಾಲನಗರ ತಾಲೂಕಿಗೆ 6 ಕೂಡಿಗೆ ಸರ್ಕಾರಿ ಕ್ರೀಡಾಶಾಲೆ, ಹಂಗೆ ವಿರಾಜಪೇಟೆ ಮತ್ತು ಪೊನ್ನಂಪೇಟೆಯಲ್ಲಿ 7 ಪೊನ್ನಂಪೇಟೆ ತಾಲೂಕು ಮಿನಿ ಆಟದ ಬಾಣೆಯಲ್ಲಿ ನಡೆದಿದೆ. ಕುಸಿಯರವು ಹೆಸರು ನೋಂದಾಯಿಸಿಕೊಂಡು ಭಾಗವಹಿಸಕೃತ ಇಲಾಖೆನ ಸಹಾಯಕ ನಿರ್ದೇಶಕರು ತಿಳಿಸಿದರು. ನಗರಸಭೆ ವ್ಯಾಪ್ತಿನ ಮುಖ್ಯ ರಸ್ತೆಗಳಲ್ಲಿ ಹಂಗೆ ಸಾರ್ವಜನಿಕ ಜಾಗಗಳಲ್ಲಿ ಹರೋರಿ ದನಕರಗ ಓಡಾಡ್ತಿರೋದ್ರಿಂದ ವಾಹನ ಓಡಿಸುವವಕ್ಕೆ ಹಂಗೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಟ್ಟು ದನಕರಗಳಿಂದಾಗಿ ರಸ್ತೆ ಅಪಘಾತಗ ಜೀವಹಾನಿ ಹಂಗೆ ಆಸ್ತಿಗಳಿಗೆ ತೊಂದರೆ ಆಗುವ ಸಾಧ್ಯತೆ ಉಂಟು. ಆದ್ದರಿಂದ ದನಗಳಿಗೆ ಸಂಬಂಧಪಟ್ಟ ವಾರಸುದಾರರು ದನಕರುಗಳನ್ನ ರಸ್ತೆಗೆ ಬಿಡುದರ್ನ ನಿಲ್ಸಕ್ಕೂ ತಪ್ಪಿರೆ ಸಂಬಂಧಪಟ್ಟ ವಾರಸುದಾರರ ವಿರುದ್ಧ ಪ್ರಕರಣ ದಾಖಲು ಮಾಡಿ ಕಾನೂನು ಕ್ರಮ ತಕ್ಕಣಲಾದೆತ್ತ ನಗರಸಭೆನ ಪೌರಾಯುಕ್ತರು ತಿಳಿಸಿದರು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ ಪ್ರಾಯೋಜಕರು ಕಗ್ಗೋಡ್ಲು ಗ್ರಾಮದ ಮಂದಿರ ಶ್ರೀ ನಾಣಯ್ಯ, ಶ್ರೀಮತಿ ಚಂದ್ರಾವತಿ, ಕೃಷಿ ಪಂಡಿತ ಪ್ರಶಸ್ತಿ ಪಡ್ಕೊಂಡ ಮಂಗ ಶ್ರೀ ತೇಜಸ್, ಶ್ರೀಮತಿ ಸೌಮ್ಯ ಮತ್ತೆ ಮಕ್ಕ ಕಗ್ಗೋಡ್ಲು ಗ್ರಾಮ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕೊಡಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ. ವಿಲಾಸಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಸರ್ಸ್, ಸೂಟ್ಸ್, ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್, ವಿರಾಜಪೇಟೆ. ಮಡಿಕೇರಿಯ ಜನಪ್ರಿಯ ಚಿನ್ನಾಭರಣ ಮಳಿಗೆ ಶ್ರೀ ಚಂದ್ರಿಕಾ ಜುವೆಲ್ಲರಿ ಇದೀಗ ನವೀಕರಣದೊಂದಿಗೆ ಶುಭಾರಂಭಗೊಂಡು ನಿಮ್ಮ ಸೇವೆಗೆ. ಕೊಡಗಿನ ಎಲ್ಲಾ ಸಾಂಪ್ರದಾಯಿಕ ಆಭರಣಗಳನ್ನು ರೆಡಿ ಮಾಡಿಕೊಡಲಾಗುವುದು. ಶ್ರೀ ಚಂದ್ರಿಕಾ ಜುವೆಲ್ಲರಿ, ಮಹದೇವಪೇಟೆ, ಮಡಿಕೇರಿ. ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್. ಸರ್ಪ್ರೈಸ್ ಗಿಫ್ಟ್, ಓಪನ್ ಮಾಡು. ವಾವ್, ಡೈಮಂಡ್ ನೆಕ್ಲೇಸ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್, ಸೂಪರ್, ಥ್ಯಾಂಕ್ ಯು ರೀ. ಎಲ್ಲಿಂದ? ಮುಳಿಯಾದಿಂದ. ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗುಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಕವನ್ 9606017186.